ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी. अरे पहली वाली बात कहा, पर अब तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, और चखम और उपज की कीमत भी बेहतर पा रहे हैं. सच है? बेटे एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज तो जैविक खेती शुरू करूँगा. माटी से प्रेम की परंपरा है परंपरागत खेती. ಓಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕ್ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವು ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. बरसात के मौसम में लैंड स्लाइड जरूर होता है क्या? पहाड़ों पर मिट्टी की मजबूत पकड़ नहीं होने से ही ना बारिश में लैंड स्लाइड का खतरा बढ़ता है. तो इसमें गलती किसकी है काका? हमारी. हमारी गलती? कैसे? जैसे पेड़ ना लगाना और पेड़ों की कटाई, गलत खेती करना, लापरवाही से कूड़ा करकट फेंक देना जिससे पानी की निकासी का रुक जाना, ऐसी गलतियाँ कभी नहीं करो और लैंड स्लाइड से बचो. बिल्कुल आपके हित में तत्पर NDMA नेशनल डिजास्टर मैनेजमेंट अथॉरिटी द्वारा जनहित में जारी. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಸುಕಿನ ಜೋಳದಲ್ಲಿ ಸೈನಿಕ ಹುಳುವಿನ ನಿಯಂತ್ರಣವನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಕೃಷಿ ಅಧಿಕಾರಿಯಾಗಿರುವ ಡಾಕ್ಟರ್ ಜಿಕೆ ಶಿಲ್ಪಾ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಸಮೀಪ ಇರುವಂತಹ ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಕೃಷಿ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀಮತಿ ಜಿಕೆ ಶಿಲ್ಪಾ ಅವರು. ಶಿಲ್ಪಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಈಗ ಈ ಸಂದರ್ಭದಲ್ಲಿ ಹಲವಾರು ಬೆಳೆಗಳಲ್ಲಿ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಸಹ ಸೈನಿಕ ಹುಳುವಿನ ತೊಂದರೆ ಕಾಣಿಸ್ಕೊಳ್ತಾ ಇದೆ. ಕೆಲವು ಪ್ರದೇಶಗಳಲ್ಲಿ ನಿಯಮಿತವಾಗಿ ಪ್ರತಿ ವರ್ಷವೂ ಇದು ಕಾಣ್ತಿದ್ದರಿಂದ ಅವರಿಗೆ ಈ ಬಗ್ಗೆ ಒಂದಿಷ್ಟು ಅರಿವಿದೆ. ಆದರೆ ಈ ಹುಳುವಿನ ಸ್ವಭಾವ ಬೇರೆ ಪ್ರದೇಶಗಳಿಗೂ ವ್ಯಾಪಿಸುವಂತಹ ಒಂದು ಗುಣ ಇರೋದ್ರಿಂದ ಬೇರೆ ಬೆಳೆಗಳಿಗೂ ಸಹ ಇದರ ಹಾನಿಯನ್ನು ನಾವು ನಿರೀಕ್ಷೆ ಮಾಡಬಹುದು ಅಂತ ಅನಿಸುತ್ತೆ. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಮುಸುಕಿನ ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆ ಹೇಗಾಗಬೇಕು, ಜೊತೆಗೆ ಬೇರೆ ಕೃಷಿ ಪ್ರದೇಶಗಳಲ್ಲೂ ಸಹ ಇದರ ಹಾವಳಿಯನ್ನು ನಾವು ಹೇಗೆ ಗುರುತಿಸಬೇಕು, ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡೋಣ ಅಂತ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಹೇಳ್ತಾ ಈ ಒಂದು ಹುಳುವಿನ ಪರಿಚಯವನ್ನ ನಿಮ್ಮ ಮಾತಿನಲ್ಲೇ ಮಾಡಿಕೊಡಿ. ಥ್ಯಾಂಕ್ ಯು ಸರ್. ಮುಸುಕಿನ ಜೋಳ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇರ್ತಕ್ಕಂಥ ಪ್ರಮುಖವಾದಂಥ ಆಹಾರ ಬೆಳೆ. ಈ ಒಂದು ಆಹಾರ ಬೆಳೆಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಪ್ರಮುಖವಾದಂಥ ಕೀಟಗಳಲ್ಲಿ ಸೈನಿಕ ಹುಳುನು ಸಹಿತ ಒಂದು. ಈ ಒಂದು ಹುಳು ಏನಿದೆ ಅದು ಸಾವಿರಾರು ಸಂಖ್ಯೆಯಲ್ಲಿ ಹೊಲದಲ್ಲಿ ಕಾಣಿಸ್ಕೊಂಡು ಯುದ್ಧೋಪಾದಿಯಲ್ಲಿ ಬೆಳೆಗಳಿಗೆ ಆಕ್ರಮಣವನ್ನು ಮಾಡಿ ಬೆಳೆಗಳನ್ನು ತಿಂದು ಹಾನಿಯನ್ನು ಉಂಟು ಮಾಡೋದ್ರಿಂದ ಈ ಹುಳುವಿಗೆ ಸೈನಿಕ ಹುಳು ಅಂತ ಹೆಸರು ಬಂದಿದೆ. ಅಂದ್ರೆ ಇದು ಒಂದು ಹೊಲವನ್ನು ಆಕ್ರಮಿಸಿದ್ರೆ ಆ ಹೊಲದಲ್ಲಿ ಬೆಳೆಗಳನ್ನ ತಿಂದು ಸಂಪೂರ್ಣವಾಗಿ ನಾಶ ಮಾಡಿದ ನಂತರನೇ ಮುಂದಿನ ಹೊಲಕ್ಕೆ ಹೋಗ್ತಕ್ಕಂಥದ್ದು. ಸೇನೆ ಒಂದು ಆಕ್ರಮಣ ಮಾಡಿದಾಗ ಸಂಪೂರ್ಣವಾಗಿ ನಿರ್ನಾಮ ಮಾಡಿ ಮುಂದೆ ಮುಂದಕ್ಕೆ ಹೋಗುತ್ತೋ ಇವುಗಳು ಎಲ್ಲ ಒಂದು ಸೈನಿಕ ಹುಳುಗಳು. ಈ ಹುಳುಗಳು ಒಂದೊಂದು ಸೈನಿಕರ ರೀತಿ ಗುಂಪು ಗುಂಪಾಗಿ ಬರುತ್ತೆ ಅನ್ನೋದು ಇದರ ಅರ್ಥ. ಈ ಒಂದು ಸೈನಿಕ ಹುಳುವಿನ ಕೀಟ ಪರಿಚಯವನ್ನ ನಾವು ನೋಡೋದಾದ್ರೆ ಈ ಹುಳುವಿಗೆ ನಾವು ಲದ್ದಿ ಹುಳು, ರಬ್ಬರ್ ಹುಳು, ಸೈನಿಕ ಹುಳು ಹೀಗೆ ಬೇರೆ ಬೇರೆ ಹೆಸರುಗಳಿಂದ ನಾವು ಕರಿತೀವಿ. ಇದರ ವೈಜ್ಞಾನಿಕ ಹೆಸರು ಬಂದು ಸ್ಪೋಡಾಪ್ಟರಾ ಫ್ರುಸಿಫರ್ಡಾ ಅಂತ. ಈ ಹುಳು ಮೂಲತಃ ಅಮೆರಿಕದಿಂದ ಭಾರತಕ್ಕೆ ವಲಸೆ ಬಂದಿರತಕ್ಕಂತ ಕೀಟ. ಇದು ಹೇಗೆ ಬಂದಿರಬಹುದಪ್ಪ ಅಂತಂದ್ರೆ ಅದು ಈ ಒಂದು ಕೀಟ ಅತಿ ಹೆಚ್ಚಿನ ಪ್ರಮಾಣದ ಹಾರಾಟದ ಶಕ್ತಿಯನ್ನು ಹೊಂದಿರೋದ್ರಿಂದ ಹಾರುವ ಮೂಲಕ ಬಂದಿರಬಹುದು, ಅಥವಾ ಮೆಕ್ಕೆಜೋಳ ಅಥವಾ ಇತರೆ ಕೃಷಿ ಉತ್ಪನ್ನಗಳನ್ನು ನಾವು ಆಮದು ಮಾಡಿಕೊಳ್ಳುವ ಮೂಲಕ, ಕಂಟೈನರ್ಗಳ ಮೂಲಕ, ಹೀಗೆ ಬೇರೆ ಬೇರೆ ವಿಧಾನಗಳ ಮೂಲಕ ನಮ್ಮ ದೇಶಕ್ಕೆ ಬಂದಿರಬಹುದು ಎಂದು ಅಂದಾಜಿಸಲಾಗಿದೆ. ಇದು ಅಮೆರಿಕದಿಂದ ಬ್ರೆಜಿಲ್, ಅರ್ಜೆಂಟೈನಾ, ಬಾಂಗ್ಲಾದೇಶ, ಥೈಲ್ಯಾಂಡ್, ಶ್ರೀಲಂಕಾ, ಮಯನ್ಮಾರ್ ಮತ್ತು ಭಾರತ ದೇಶಗಳಿಗೆ ಇದು ವಿಸ್ತರಿಸಿದೆ. ಈ ಒಂದು ಕೀಟ ಏನಿದೆ, ಇದು 2016 ಆಫ್ರಿಕಾ ದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬಂದು ಅತಿ ಹೆಚ್ಚು ಹಾನಿಯನ್ನು ಉಂಟು ಮಾಡಿರುತ್ತದೆ. ಅದೇ ರೀತಿ ಕರ್ನಾಟಕದಲ್ಲೂ ಸಹಿತ 2016 ಇಸವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ದಾವಣಗೆರೆ ಜಿಲ್ಲೆಯಲ್ಲಿ ಈ ಒಂದು ಕೀಟದ ಹಾವಳಿ ಕಂಡುಬಂದು ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯನ್ನು ಉಂಟು ಮಾಡುತ್ತಿರತಕ್ಕಂಥ ವರದಿ ಆಗಿರ್ತದೆ. ಈ ಕೀಟದ ಹಾವಳಿಯಿಂದ 21-53% ಇಳುವರಿಯಲ್ಲಿ ಕುಸಿತವನ್ನು ಕಾಣಬಹುದಾಗಿದೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಇನ್ಫೆಸ್ಟೇಷನ್ ಆದಂತ ಕಡೆಗೆ 80-90% ವರೆಗೂ ಸಹಿತ ಇಳುವರಿ ನಷ್ಟವನ್ನು ವರದಿಯಾಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಇನ್ಫೆಸ್ಟೇಷನ್ ಆದಂತ ಕಡೆಗೆ ಸಂಪೂರ್ಣವಾಗಿ ಬೆಳೆ ನಷ್ಟ ಆಗಿರ್ತಕ್ಕಂಥ ವರದಿಗಳು ಇರೋದ್ರಿಂದ ಈ ಒಂದು ಕೀಟವನ್ನು ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಬೇಕಾದಂತ ಅವಶ್ಯಕತೆ ಇದೆ. ಇನ್ನು ಈ ಹುಳುವಿನ ಹಾವಳಿ ಹೆಚ್ಚಾಗೋದಕ್ಕೆ ಏನೆಲ್ಲ ಕಾರಣಗಳಿರಬಹುದು, ಈ ಒಂದು ಪರಿಸರದಲ್ಲಿ ಆಗುವಂತಹ ವಿದ್ಯಮಾನಗಳು ಅದು ಸಹ ಇವುಗಳ ಹಾವಳಿ ಹೆಚ್ಚಾಗೋದಕ್ಕೆ ಕಾರಣ ಆಗತ್ತ ಹೇಗೆ? ಹೌದೌದು, ಈ ಒಂದು ಸೈನಿಕ ಹುಳುವಿನ ಹಾವಳಿ ಹೆಚ್ಚಾಗಲಿಕ್ಕೆ ಅನೇಕ ಕಾರಣಗಳಿದ್ದಾವೆ. ಅದರಲ್ಲಿ ಬಹುಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ಇದು ಬಹುಭಕ್ಷಕ ಕೀಟ. ಅಂದ್ರೆ ಸುಮಾರು 42 ಸಸ್ಯ ಕುಟುಂಬಗಳಿಗೆ ಸೇರಿದಂತ 300 ಬೆಳೆಗಳ ಮೇಲೆ ಈ ಒಂದು ಕೀಟ ಕಂಡು ಬರುತ್ತೆ. ಅಂದ್ರೆ ಇದು ವೈಡ್ ಹೋಸ್ಟ್ ರೇಂಜ್ ಅನ್ನ ಹೊಂದಿರೋದು ಒಂದು ಈ ಒಂದು ಕೀಟದ ಹಾವಳಿ ಹೆಚ್ಚಾಗಲಿಕ್ಕೆ ಪ್ರಮುಖ ಕಾರಣ. ಮುಖ್ಯವಾಗಿ ಇದು ಮೆಕ್ಕೆಜೋಳ, ಭತ್ತ, ರಾಗಿ, ಜೋಳ, ನಮ್ಮ ಮೈನರ್ ಮಿಲೆಟ್ಸ್, ಕಬ್ಬು, ತರಕಾರಿ ಮತ್ತೆ ಹತ್ತಿ ಬೆಳೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಕೀಟದ ಹಾವಳಿ ಕಂಡು ಬರುತ್ತೆ. ಹಾಗೆಯೇ ಇನ್ನೊಂದು ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ ಇದು ಹಾರಾಟದ ಶಕ್ತಿ ಹೆಚ್ಚಿಗೆ ಇರತಕ್ಕಂಥ ಅಂದ್ರೆ ಒಂದು ಪ್ರೌಢ ಪತಂಗ ತನ್ನ ಜೀವಿತ ಕಾಲದಲ್ಲಿ ಸುಮಾರು 2,000 ಕ್ರಮಿಸುವಂತ ಶಕ್ತಿಯನ್ನು ಹೊಂದಿದೆ. ಅಂದ್ರೆ ಪ್ರತಿ ರಾತ್ರಿಗೆ ಕನಿಷ್ಠ 100 ಇಂದ ಗರಿಷ್ಠ 300 ವರೆಗೂ ಸಹಿತ ಕ್ರಮಿಸುವಂತ ಶಕ್ತಿಯನ್ನ ಹೊಂದಿದೆ. ಹಾಗೇನೆ ಈ ಒಂದು ಕೀಟಕ್ಕೆ ಶತ್ರು ಕೀಟಗಳ ಹಾವಳಿ ಸಹಿತ ಕಡಿಮೆ, ಅಂದ್ರೆ ಬೇರೆ ಕೀಟಗಳಿಗೆ ಹೋಲಿಸ್ಕೊಂಡ್ರೆ ಇದಕ್ಕೆ ನೈಸರ್ಗಿಕ ಶತ್ರುಗಳು ಕಡಿಮೆ ಇರತಕ್ಕಂಥದ್ದು. ಹಾಗೇನೆ ಇದು ಎಲ್ಲಾ ಹಂಗಾಮುಗಳಲ್ಲೂ ಬದುಕಬಲ್ಲಂತ ಸಾಮರ್ಥ್ಯವನ್ನ ಹೊಂದಿದೆ. ಅದರಲ್ಲೂ ಪ್ರಮುಖವಾಗಿ ಬೇಸಿಗೆ ಹಂಗಾಮಿನಲ್ಲಿ ಈ ಒಂದು ಕೀಟ ಸ್ಪ್ರೆಡ್ ಆಗ್ತಕ್ಕಂಥದ್ದು ಮತ್ತೆ ಡ್ಯಾಮೇಜ್ ಮಾಡ್ತಕ್ಕಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಅದಲ್ಲದೆ ಇದು ಮಳೆಗಾಲ, ಚಳಿಗಾಲ ಎಲ್ಲಾ ಹಂಗಾಮುಗಳಲ್ಲೂ ಸಹಿತ ಬದುಕಬಲ್ಲ ಸಾಮರ್ಥ್ಯವನ್ನ ಹೊಂದಿದೆ. ಇದು ಬೇಸಿಗೆನಲ್ಲಿ ಒಂದು 30 ಇದು ಒಂದು ಜೀವನ ಚಕ್ರವನ್ನು ಪೂರೈಸುತ್ತೆ. ಇನ್ನು ಮಳೆಗಾಲದಲ್ಲಿ ಅದು 60 ತಗೊಳ್ತವೆ ಮತ್ತೆ ಚಳಿಗಾಲದಲ್ಲಿ ಇದು 90 ತನ್ನ ಜೀವನ ಚಕ್ರವನ್ನ ಪೂರೈಸಲಿಕ್ಕೆ ಸಮಯವನ್ನ ತೆಗೆದುಕೊಳ್ಳುತ್ತೆ. ಅಂದ್ರೆ ಎಲ್ಲಾ ಹಂಗಾಮಿನಲ್ಲೂ ನಾವು ನಿರೀಕ್ಷೆ ಮಾಡಬಹುದು, ಅದರಲ್ಲಿ ಈ ಒಂದು ಹಾನಿಯ ಲಕ್ಷಣಗಳು ಇದೇ ಇರುತ್ತೆ, ಜೊತೆಗೆ ಜೀವನ ಚಕ್ರ ಸಹ ವರ್ಷ ಇಡೀ ನಡೀತಾ ಇರುತ್ತೆ. ಹೇಳಿ, ಇದರ ಜೀವನ ಚಕ್ರ ಅಂದ್ರೆ ಏನಿರುತ್ತೆ, ಯಾವ ಯಾವ ಹಂತದಲ್ಲಿದೆ, ಯಾವ ಹಂತದಲ್ಲಿ ಇದರ ಒಂದು ಹಾನಿ ಜಾಸ್ತಿ ಆಗುತ್ತೆ, ಬೆಳೆ ಹಾನಿ ಜಾಸ್ತಿ ಆಗುತ್ತೆ? ಈ ಸೈನಿಕ ಹುಳು ಏನಿದೆ ಇದು ಪ್ರಮುಖವಾಗಿ 4 ಹಂತಗಳಲ್ಲಿ ತನ್ನ ಜೀವನ ಚಕ್ರವನ್ನ ಪೂರೈಸುತ್ತೆ. ಆ 4 ಹಂತಗಳು ಯಾವ್ದಪ್ಪ ಅಂದ್ರೆ ಮೊಟ್ಟೆ ಹಂತ, ಮರಿ ಹುಳುವಿನ ಹಂತ, ಕೋಶಾವಸ್ಥೆ ಮತ್ತೆ ಪ್ರೌಢಾವಸ್ಥೆ ಅಂತ. ಈಗ ನಾವು ಮೊಟ್ಟೆ ಹಂತದಲ್ಲಿ ಈ ಒಂದು ಹುಳುವಿನ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಪ್ರತಿ ಹೆಣ್ಣು ಪತಂಗ ಏನಿದೆ ಅದು ಕೆನೆ ಬಣ್ಣದ ಮೊಟ್ಟೆಗಳನ್ನ ಒಂದು 100-200 ಗುಂಪು ಗುಂಪಾಗಿ ಎಲೆಗಳ ಸುರುಳಿ, ಎಲೆ ಮೇಲ್ಭಾಗ ಮತ್ತೆ ಕೆಳಭಾಗದಲ್ಲಿ ಇಡುತ್ತೆ. ಒಂದು ಹೆಣ್ಣು ಪತಂಗ ತನ್ನ ಜೀವಿತ ಕಾಲದಲ್ಲಿ ಸುಮಾರು 1,500-2,000 ಮೊಟ್ಟೆಗಳನ್ನ ಇಡ್ತಕ್ಕಂಥ ಸಾಮರ್ಥ್ಯವನ್ನ ಹೊಂದಿದೆ. ಈ ಒಂದು ಮೊಟ್ಟೆಗಳನ್ನ ಇದು ಒಂದೇ ಪದರದಲ್ಲಿ ಇಡಬಹುದು, ಕೆಲವೊಂದು ಬಾರಿ ಅನೇಕ ಪದರಗಳಲ್ಲೂ ಸಹಿತ ಮೊಟ್ಟೆಗಳನ್ನು ಇಡುತ್ತೆ. ಈ ಮೊಟ್ಟೆಗಳ ಅವಧಿ ಬಂದು 3-4 ಆದ ನಂತರ ಮೊಟ್ಟೆಗಳಿಂದ ಮರಿ ಹುಳುಗಳು ಹೊರಗಡೆ ಬರುತ್ತೆ. ಮೊಟ್ಟೆಗಳನ್ನು ಇಟ್ಟ ನಂತರ ಇದು ನೈಸರ್ಗಿಕ ಶತ್ರುಗಳಿಂದ ಆ ಒಂದು ಮೊಟ್ಟೆಗಳನ್ನು ರಕ್ಷಣೆ ಮಾಡೋ ದೃಷ್ಟಿಯಿಂದ ಅದನ್ನ ಕೂದಲುಗಳಿಂದ ಮುಚ್ಚಿರುತ್ತದೆ. ಇದಿಷ್ಟು ಮೊಟ್ಟೆ ಹಂತ ಅಂದ್ರೆ 3-4 ಅವಧಿ ಮೊಟ್ಟೆ ಹಂತಕ್ಕೆ ಇರುತ್ತೆ. ಮುಂದಿನ ಹಂತ ಬಂದು ಮರಿ ಹುಳುವಿನ ಹಂತ. ಈ ಮರಿ ಹುಳುವಿನ ಹಂತ ನಮಗೆ ನಿರ್ವಹಣೆ ದೃಷ್ಟಿಯಿಂದ ಬಹಳ ಪ್ರಮುಖವಾದಂತಹ ಹಂತ. ಯಾಕೆಂದ್ರೆ ಮರಿ ಹುಳುವಿನ ಹಂತದಲ್ಲಿನೇ ಇದು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಗಳಿಗೆ ತಿಂದು ಹಾನಿಯನ್ನ ಮಾಡ್ತಕ್ಕಂಥದ್ದು. ಈ ಮರಿ ಹುಳುವಿನ ಹಂತ ನಮಗೆ 14-28 ಇರ್ತದೆ. ಈ ಒಂದು ಮರಿ ಹುಳುಗಳು ಏನಿದ್ದಾವೆ, ನಮ್ಮ ರೇಷ್ಮೆ ಹುಳು ಇರೋ ತರ 6 ಜ್ವರಗಳನ್ನ ಪೂರೈಸುತ್ತೆ. ರೇಷ್ಮೆ ಹುಳುವಿನ ನಾವು 1 2 ಜ್ವರ ಅಂತ ಹೀಗೆ ನೋಡ್ತೀವಲ್ಲ, ಅದೇ ರೀತಿ ಈ ಸೈನಿಕ ಹುಳುಗಳನ್ನು ಸಹಿತ 6 ಜ್ವರಗಳು ಅಥವಾ ಹಂತಗಳನ್ನ ಮರಿ ಹುಳುಗಳು ಪೂರೈಸುತ್ತೆ. ಮೊದಲನೇ ಹಂತದ ಮರಿ ಹುಳುಗಳೇನಿದಾವೆ ಅವು ಹಸಿರು ಬಣ್ಣದಿಂದ ಕೂಡಿರ್ತವೆ, ಅದ್ರ ತಲೆಯ ಭಾಗ ಕಪ್ಪು ಬಣ್ಣದಿಂದ ಕೂಡಿರ್ತದೆ. ಅದು 3-4 ಈ ಹಂತ ಇರುತ್ತೆ. ಇನ್ನು 2ನೇ ಹಂತದ ಹುಳುಗಳೇನಿದಾವೆ ಅವು ಹಸಿರು ಮಿಶ್ರಿತ ಬೂದು ಬಣ್ಣದಿಂದ ಕೂಡಿರ್ತದೆ. ಇನ್ನು ಮೂರನೇ ಹಂತದ ಮರಿ ಹುಳುಗಳೇನಿದ್ದಾವೆ ಅವು ಕಂದು ಬಣ್ಣದಿಂದ ಕೂಡಿದ್ದು ಅವುಗಳ ದೇಹದ ಮೇಲೆ ಮೂರು ಮತ್ತೆ ಆ ಕಡೆ ಈ ಕಡೆ ಎರಡು ಪಕ್ಕದಲ್ಲಿ ಒಂದೊಂದು ಬಿಳಿ ಗೆರೆಗಳನ್ನು ನಾವು ನೋಡಬಹುದು. ಅಂದರೆ ಕ್ಷೇತ್ರ ಮಟ್ಟದಲ್ಲಿ ನಾವು ಗುರುತಿಸುವುದು ಹೇಗೆ ಅಂತ. ಇನ್ನು ನಾಲ್ಕರಿಂದ ಆರನೇ ಹಂತದ ಮರಿ ಹುಳುಗಳೇನಿದ್ದಾವೆ ಅವು ಕಂದು ಮಿಶ್ರಿತ ಕಪ್ಪು ಬಣ್ಣದಿಂದ ಕೂಡಿರ್ತವೆ ಮತ್ತೆ ದೇಹದ ಮೇಲೆ ಕಪ್ಪು ಚುಕ್ಕೆಗಳನ್ನು ಹೊಂದಿರ್ತದೆ. ಮತ್ತೆ ಈ ಒಂದು ಹುಳು ನಾಲ್ಕರಿಂದ ಆರನೇ ಹಂತದ ಹುಳುಗಳು ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯನ್ನು ಉಂಟು ಮಾಡ್ತವೆ. ಈ ಹುಳುಗಳನ್ನು ನಾವು ಕ್ಷೇತ್ರ ಮಟ್ಟದಲ್ಲಿ ಗುರುತಿಸೋದು ಹೇಗೆ ಅಂದ್ರೆ ಈ ಹುಳುಗಳ ತಲೆಯ ಭಾಗ ಕಪ್ಪು ಬಣ್ಣದಿಂದ ಕೂಡಿರ್ತದೆ. ಆ ಕಪ್ಪು ಬಣ್ಣದ ತಲೆ ಏನಿದೆ ಅದ್ರ ಮುಂಭಾಗದಲ್ಲಿ ಬಿಳಿ ಬಣ್ಣದ ನಮ್ಮ ಇಂಗ್ಲಿಷ್ ಅಕ್ಷರದಲ್ಲಿ ವೈ ಆಕೃತಿ ಅಂದ್ರೆ ತಲೆ ಕೆಳಗಾದಂತ ವೈ ಆಕೃತಿಯ ಗುರುತು ತಲೆಯ ಮುಂಭಾಗದಲ್ಲಿ ಇರ್ತದೆ. ಅದೇ ರೀತಿ ಇನ್ನು ಈ ಹುಳುವಿನ ಹಿಂಭಾಗದಲ್ಲಿ ಅಂದ್ರೆ ಕಿಬ್ಬೊಟ್ಟೆ ಅಂತ ಏನ್ ಕರಿತೀವಿ ನಮ್ದು ಎಂಟನೇ ಅದು ಏತ್ ಅಬ್ಡಾಮಿನಲ್ ಸೆಗ್ಮೆಂಟ್ ಅಲ್ಲಿ ನಮ್ಗೆ ಚೌಕಾಕಾರದ ನಾಲ್ಕು ಮಚ್ಚೆಗಳು ಇರ್ತವೆ. ಅಂದ್ರೆ ಗಾಢ ಕಂದು ಮಿಶ್ರಿತ ಕಪ್ಪು ಬಣ್ಣದ ನಾಲ್ಕು ಮಚ್ಚೆಗಳು ಹುಳುವಿನ ಕೊನೆಯ ಭಾಗದಲ್ಲಿ ಇರುತ್ತೆ. ಇದು ಪ್ರಮುಖವಾಗಿ ಇದನ್ನ ಕ್ಷೇತ್ರ ಮಟ್ಟದಲ್ಲಿ ಗುರುತಿಸತಕ್ಕಂಥದ್ದು. ಹೀಗೆ ಮರುಹುಳುವಿನ ಹಂತ 14-28 ದಿನಗಳವರೆಗೂ ಸಹಿತ ಬೆಳೆಗಳಿಗೆ ಹಾನಿಯನ್ನ ಉಂಟು ಮಾಡುತ್ತೆ. ಈ ಹುಳುಗಳು ಏನಂದ್ರೆ ಹಗಲೊತ್ತಲ್ಲಿ ಇವು ಎಲೆಗಳ ಸುರುಳಿನಲ್ಲಿ ಬಚ್ಚಿಟ್ಕೊಂಡಿರ್ತವೆ. ರಾತ್ರಿ ಹೊತ್ತಲ್ಲಿ ಹೊರಗಡೆ ಬಂದು ಸಕ್ರಿಯವಾಗಿ ಬೆಳೆಗಳನ್ನ ತಿಂದು ನಾಶವನ್ನು ಮಾಡ್ತವೆ. ಮತ್ತೆ ಈ ಮರಿ ಹುಳುಗಳಲ್ಲಿ ಒಂದು ವಿಶಿಷ್ಟವಾದಂತ ಗುಣ ಇದೆ, ಅದೇನಂದ್ರೆ ಇದು ಸ್ವಭಕ್ಷಕ ಕೀಟ. ನಾವು ಆಗ್ಲೇ ಮೊಟ್ಟೆ ಹಂತದಲ್ಲಿ ಹೇಳಿದ್ವಿ ಒಂದು ಹೆಣ್ಣು ಪತಂಗ ಏನಿದೆ ಅದು 1000-2000 ಮೊಟ್ಟೆಗಳನ್ನ ಇಡುತ್ತೆ ಅಂತ. ಇಷ್ಟು ಮೊಟ್ಟೆಗಳನ್ನು ಇಟ್ಟರು ಸಹಿತ ಇದು ಸ್ವಭಕ್ಷಕ ಕೀಟ ಆಗಿರೋದ್ರಿಂದ ದೊಡ್ಡ ಹುಳುಗಳು ಏನಿದಾವೆ ಅದು ಅದೇ ಜಾತಿಯ ಸಣ್ಣ ಹುಳುಗಳನ್ನ ಆ ಹುಳನೇ ತಿಂತಕ್ಕಂಥದ್ದು. ಇದರಿಂದ ಏನಾಗುತ್ತೆ, 1-2 ಹುಳುಗಳು ಮಾತ್ರ ಒಂದು ಸುರುಳಿನಲ್ಲಿ ನ್ಯಾಚುರಲ್ ಆಗಿ ಅದನ್ನೇ ಕಂಟ್ರೋಲ್ ಆಗಿ ಒಂದರಿಂದ ಎರಡು ಹುಳುಗಳು ಮಾತ್ರ ಒಂದು ಸುಳಿನಲ್ಲಿ ಉಳ್ಕೊಡ್ತವೆ. ಹೀಗೆ 14-28 ದಿನಗಳವರೆಗೆ ಹಾನಿಯನ್ನು ಉಂಟು ಮಾಡಿ ಇದು ಕೋಶಾವಸ್ಥೆಗೆ ಹೋಗುತ್ತೆ. ಇನ್ನು ಕೋಶಾವಸ್ಥೆಯನ್ನು ನೋಡೋದಾದ್ರೆ ಇದು 9-10 ದಿನಗಳವರೆಗೆ ಕೋಶಾವಸ್ಥೆನಲ್ಲಿ ಇರುತ್ತದೆ. ಕೋಶಾವಸ್ಥೆಗೆ ಇದು ಬೆಳೆಗಳ ಸುರುಳಿ ಅಥವಾ ಮಣ್ಣಿನಲ್ಲಿ ಕೋಶಾವಸ್ಥೆಗೆ ಹೋಗುತ್ತೆ. ಮಣ್ಣಿನಲ್ಲಿ ಹೋಗೋದಾದ್ರೆ ಇದು 2-8 ಆಳದಲ್ಲಿ ಕೋಶಾವಸ್ಥೆಗೆ ಹೋಗುತ್ತೆ. ಈ ಒಂದು ಕೋಶಗಳನ್ನು ನಾವು ಹೇಗೆ ಗುರುತಿಸಬಹುದು ಅಂದ್ರೆ ಇದು ಕಂದು ಮಿಶ್ರಿತ ಕೆಂಪು ಬಣ್ಣದಿಂದ ಕೂಡಿರ್ತದೆ. 9-10 ದಿನಗಳ ನಂತರ ಕೋಶಾವಸ್ಥೆಯನ್ನು ಮುಗಿಸಿ ಅದರಿಂದ ಪತಂಗಗಳು ಹೊರಗಡೆ ಬರ್ತವೆ. ಇದು ಮುಂದಿನ ಅಂತ ಅದು ಪ್ರೌಢಾವಸ್ಥೆ ಅಂತ. ಪ್ರೌಢಾವಸ್ಥೆಯಲ್ಲಿ ಏನು ಪತಂಗಗಳಿದ್ದಾವೆ ಅವು 8-10 ದಿನಗಳ ಕಾಲ ಜೀವಿಸಿರ್ತವೆ. ಅದರಲ್ಲಿ ಗಂಡು ಪತಂಗ ಏನಿದೆ ಅದು ಬೂದಿ ಮಿಶ್ರಿತ ಕಂದು ಬಣ್ಣದಿಂದ ಇರ್ತದೆ. ಆ ಒಂದು ಪತಂಗದಲ್ಲಿ ಮುಂಭಾಗದ ರೆಕ್ಕೆಗಳಿಂದನೇ ಆ ಒಂದು ಇದು ಸೈನಿಕ ಹುಳುವಿನ ಪತಂಗ ಅಂತ ನಾವು ಹೇಗೆ ಕ್ಷೇತ್ರ ಮಟ್ಟದಲ್ಲಿ ಗುರುತಿಸಬೇಕಂದ್ರೆ ಅದ್ರ ಮುಂಭಾಗದ ರೆಕ್ಕೆಗಳೇನಿದ್ದಾವೆ ಅದ್ರ ಮೇಲೆ ಒಂದು ಅಂಡಾಕಾರ ಅಥವಾ ಕಕ್ಷಾಕಾರದ ಮಚ್ಚೆಗಳು ಮುಂಭಾಗದ ರೆಕ್ಕೆ ಮೇಲೆ ಇರ್ತಕ್ಕಂಥದ್ದು. ಅದೇ ರೀತಿ ಆ ರೆಕ್ಕೆಯ ತುದಿನಲ್ಲಿ ಒಂದು ಬಿಳಿ ಬಣ್ಣದ ಮಚ್ಚೆಗಳು ಇರ್ತವೆ. ಇನ್ನು ಹೆಣ್ಣು ಪತಂಗಗಳೇನಿದ್ದಾವೆ ಅವು ಕಪ್ಪು ಮಿಶ್ರಿತ ಕಂದು ಬಣ್ಣದಿಂದ ಕೂಡಿರ್ತವೆ. ಹೀಗೆ ಈ ಒಂದು ಸೈನಿಕ ಹುಳು ಏನಿದೆ ಅದು ಮೊಟ್ಟೆ 6 ಮರಿ ಹುಳುವಿನ ಅಂತ ಕೋಶಾವಸ್ಥೆ ಮತ್ತೆ ಪ್ರೌಢಾವಸ್ಥೆಯನ್ನ ಪೂರ್ಣಗೊಳಿಸುತ್ತೆ. ಒಟ್ಟಾರೆಯಾಗಿ ಇದು 36-42 ದಿನಗಳಲ್ಲಿ ತನ್ನ ಜೀವನ ಚಕ್ರವನ್ನು ಪೂರ್ಣಗೊಳಿಸುತ್ತದೆ. ಇಷ್ಟಿದ್ದು ಸಹ ಸಾಕಷ್ಟು ಹಾನಿಯನ್ನ ಇದು ಉಂಟು ಮಾಡೋದ್ರಿಂದ ಈ ಬಗ್ಗೆ ಕೃಷಿಕರು ಮನವರಿಕೆ ಮಾಡಿಕೊಳ್ಬೇಕು. ಹಾನಿಯ ಲಕ್ಷಣಗಳು ಏನೆಲ್ಲವನ್ನ ನಾವು ಕ್ಷೇತ್ರದಲ್ಲಿ ಕಾಣ್ತೀವಿ, ಈ ರೀತಿಯ ಒಂದು ಬೆಳೆಯಲ್ಲಿ ಈ ತೊಂದರೆ ಶುರುವಾಗಿದೆ, ಸೈನಿಕ ಹುಳುವಿನ ಒಂದು ಹಾನಿ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಕೆ ಏನು ಲಕ್ಷಣಗಳಿರುತ್ತೆ? ಸೈನಿಕ ಹುಳುವಿನ ಹಾನಿಯ ಲಕ್ಷಣಗಳನ್ನು ನಾವು ನೋಡೋದಾದ್ರೆ ಪ್ರಾಥಮಿಕ ಹಂತದಲ್ಲಿ 3-4 ದಿನಗಳ ಮೊಟ್ಟೆಗಳಿಂದ ಹೊರಬಂತಹ ಮರಿ ಹುಳುಗಳೇನಿದ್ದಾವೆ ಅವು ಈ ಒಂದು ಮುಸುಕಿನ ಜೋಳದ ಎಲೆಯ ಮೇಲ್ಭಾಗವನ್ನು ಕೆರೆದು ತಿಂತಾ ಇರ್ತವೆ. ಈ ರೀತಿ ಕೆರೆದು ತಿನ್ನೋದ್ರಿಂದ ಆ ಎಲೆಗಳ ಮೇಲೆ ಬಿಳಿ ಬಣ್ಣದ ಮಚ್ಚೆಗಳು ಅಂದ್ರೆ ಬಿಳಿ ಬಣ್ಣದ ತೆಳುವಾದಂತಹ ಉದ್ದನೆಯ ಮಚ್ಚೆಗಳು ಎಲೆಗಳ ಮೇಲೆ ಕಾಣಿಸ್ಕೊಳ್ತವೆ. ಇದು ಪ್ರಾಥಮಿಕ ಹಾನಿಯ ಲಕ್ಷಣಗಳು. ತದನಂತರದಲ್ಲಿ ಮರಿ ಹುಳುಗಳು ಏನಿರ್ತವೆ ಅವು ಒಂದು ರೇಷ್ಮೆಯಂತ ನೂಲಿನ ಸಹಾಯದಿಂದ ಗಾಳಿ ಮುಖಾಂತರ ಒಂದ್ ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುತ್ತವೆ. ಇವು ಅಷ್ಟೇನೆ, ಆಗ್ಲೇ ಹೇಳ್ದಂಗೆ ಈ ಒಂದು ಮರಿ ಹುಳುಗಳು ಸುರುಳಿ ಭಾಗದಲ್ಲಿ ಹೆಚ್ಚಿಗೆ ಕಂಡು ಬರ್ತವೆ. ರಾತ್ರಿ ಹೊತ್ತಲ್ಲಿ ಸಕ್ರಿಯವಾಗಿ ಬೆಳೆಗಳನ್ನು ತಿಂದು ಹಾನಿ ಮಾಡ್ತವೆ. ನಂತರದ ಹಂತಗಳಲ್ಲಿ ಲಕ್ಷಣಗಳನ್ನ ನಾವು ನೋಡೋದಾದ್ರೆ 4-6 ಹಂತದ ಹುಳುಗಳು ಈ ಒಂದು ಸುಳಿಯನ್ನ ಸೇರ್ಕೊಂಡ್ಬಿಡ್ತವೆ. ಸುಳಿಯನ್ನ ಸೇರ್ಕೊಂಡ್ಬಿಟ್ಟು ಎಲೆಯನ್ನ ತಿಂದು ಹಾನಿ ಮಾಡ್ತವೆ. ಈ ರೀತಿ ಎಲೆಗಳನ್ನ ತಿನ್ನೋದ್ರಿಂದ ಎಲೆಗಳ ಮೇಲೆ ರಂಧ್ರಗಳು ಉಂಟಾಗ್ತವೆ. ಅದೇ ರೀತಿ ಸುಳಿ ಭಾಗವನ್ನ ಇವು ತಿಂದು ಹಾನಿ ಮಾಡೋದ್ರಿಂದ ಹೊಸದಾಗಿ ಎಲೆ ಮತ್ತೆ ತೆನೆಗಳು ಆ ಒಂದು ಗಿಡದಿಂದ ಬರೋದಿಲ್ಲ. ಮತ್ತೆ ಈ ಒಂದು ಸೈನಿಕ ಹುಳು ಏನು ಸುಳಿ ಭಾಗದಲ್ಲಿರುತ್ತೆ ಆ ಒಂದು ಭಾಗದಲ್ಲಿ ಒಂದು ಮರದ ಪುಡಿ ಅಂತ ಹಸಿ ಹಿಕ್ಕೆಗಳನ್ನ ನಾವು ಕಾಣಬಹುದು. ಅದಕ್ಕೆ ಈ ಒಂದು ಹುಳುವಿಗೆ ಲದ್ದಿ ಹುಳು ಅಂತ ಹೆಸರನ್ನು ಸಹಿತ ಬಂದಿದೆ. ಇನ್ನು ಸ್ವಲ್ಪ ಲೇಟರ್ ಸ್ಟೇಜಸ್ ಅಲ್ಲಿ ನಮ್ಗೆ ಇನ್ಫೆಸ್ಟೇಷನ್ ಕಂಡು ಬಂದಂತ ಸಂದರ್ಭದಲ್ಲಿ ಇವು ತೆನೆ ಬೆಳೀತಾ ಇರ್ತಕ್ಕಂಥ ಗಿಡಗಳಲ್ಲಿ ತೆನೆಗಳನ್ನ ಕೊರೆದು ಕಾಳುಗಳನ್ನು ಸಹಿತ ತಿಂತವೆ. ಹೀಗೆ ಒಂದು ಒಟ್ಟಾರಿಯಾಗಿ ಒಂದು ಸೈನಿಕ ಹುಳು ಏನಿದೆ ಮುಸ್ಕಿನ ಜೋಳದ ಬೆಳವಣಿಗೆ ಎಲ್ಲಾ ಹಂತಗಳಲ್ಲೂ ಸಹಿತ ಇದು ಹಾನಿಯನ್ನು ಉಂಟು ಮಾಡುತ್ತೆ. ಅದು ಗಿಡದ ಎಲ್ಲಾ ಭಾಗಗಳಿಗೂ ಸಹಿತ ಹಾನಿಯನ್ನು ಉಂಟು ಮಾಡುತ್ತೆ. ಅಂದ್ರೆ ನಮ್ಗೆ ಸೀಡ್ಲಿಂಗ್ಸ್, ಎಲೆ, ಕಾಂಡ, ಸುರುಳಿ ಮತ್ತೆ ತೆನೆ, ಕಾಳು ಹೀಗೆ ಎಲ್ಲಾ ಭಾಗವನ್ನು ತಿನ್ನೋದ್ರಿಂದ ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ, ಇಳುವರಿ ಕುಸಿತ ಆಗಿ ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆರ್ಥಿಕ ನಷ್ಟವನ್ನ ಉಂಟು ಮಾಡುತ್ತೆ. ಇಷ್ಟೆಲ್ಲ ನಷ್ಟವನ್ನ ಉಂಟು ಮಾಡುವಂತ ಸಂದರ್ಭದಲ್ಲಿ ಇದನ್ನ ಹತೋಟಿ ಅವಶ್ಯಕವಾಗಿ ನಾವು ಮಾಡಲೇಬೇಕಾಗುತ್ತೆ. ಈ ಹತೋಟಿ ಕ್ರಮಗಳನ್ನು ನಾವು ಗಮನಿಸಿದಾಗ ಮುಖ್ಯವಾಗಿ ಇದು ವರ್ಷ ಪೂರ್ತಿ ಇದರ ಜೀವನ ಚಕ್ರ ಇರುತ್ತೆ. ಜೊತೆಗೆ ಪ್ರತಿ ಕೃಷಿ ಭೂಮಿಯಲ್ಲೂ ಇದಕ್ಕೆ ಆಶ್ರಯ ನೀಡುವಂಥ ಸಸ್ಯಗಳು ಬದುವಿನಲ್ಲಿ ಬೆಳೆದಿರಬಹುದು, ಸುತ್ತಮುತ್ತಲ ಮರಗಿಡಗಳಲ್ಲಿ ಇರಬಹುದು, ಇವುಗಳ ಒಂದು ಆಶ್ರಯ ತಾಣಗಳಾಗಿ ಅವೆಲ್ಲ ಇದ್ದೇ ಇರುತ್ತೆ. ಹೀಗೆಲ್ಲ ಇರುವಾಗ ಹತೋಟಿ ಮಾಡೋದು ಕಷ್ಟನೇ, ಕೇವಲ ಒಂದು ಕ್ರಮದಿಂದ ಆಗಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಇದಕ್ಕೆ ಸಮಗ್ರ ಹತೋಟಿ ಕ್ರಮಗಳನ್ನು ಈಗಾಗಲೇ ತಜ್ಞರು ಶಿಫಾರಸು ಮಾಡ್ತಾ ಇದ್ದಾರೆ. ಹೇಳಿ ಶಿಲ್ಪ ಅವರೇ, ಸಮಗ್ರ ಹತೋಟಿ ಕ್ರಮವಾಗಿ ಮುಸುಕಿನ ಜೋಳದಲ್ಲಿ ಸೈನಿಕ ಹುಳುವಿನ ನಿಯಂತ್ರಣ ಎಲ್ಲಿಂದ ಪ್ರಾರಂಭ ಆಗಬೇಕು? ಹೌದು, ತಾವು ಹೇಳ್ದಂಗೆ ಮುಸುಕಿನ ಜೋಳವನ್ನ ನಾವು ಸಮಗ್ರವಾದ ಹತೋಟಿ ಕ್ರಮಗಳನ್ನ ಬಳಸಿ ನಾವು ನಿಯಂತ್ರಣವನ್ನ ಮಾಡಬೇಕಾಗುತ್ತೆ. ಈಗ ಸಮಗ್ರ ಹತೋಟಿ ಕ್ರಮಗಳನ್ನ ನಾವು ನೋಡೋದಾದ್ರೆ ನಾಲ್ಕು ಪ್ರಮುಖ ವಿಧಾನಗಳು ಅಥವಾ ಕ್ರಮಗಳನ್ನ ನಾವು ಅನುಸರಿಸ್ತೀವಿ. ಅದರಲ್ಲಿ ಮೊದಲನೇದು ಬೇಸಾಯ ಕ್ರಮಗಳು, ನಂತರ ಯಾಂತ್ರಿಕ ವಿಧಾನಗಳು, ಜೈವಿಕ ವಿಧಾನಗಳು ಹಾಗೂ ರಾಸಾಯನಿಕ ವಿಧಾನಗಳು ಅಂತ. ನಾವು ಬೇಸಾಯ ಕ್ರಮಗಳನ್ನ ನಾವು ನೋಡೋದಾದ್ರೆ ಮೊದಲನೇದಾಗಿ ಮಾಗಿ ಉಳುಮೆಯನ್ನ ಮಾಡ್ತಕ್ಕಂಥದ್ದು, ಅಂದ್ರೆ ಬೇಸಿಗೆನಲ್ಲಿ ನಾವು ಆಳವಾದ ಮಾಗಿ ಉಳುಮೆಯನ್ನ ಮಾಡೋದ್ರಿಂದ ಈ ಒಂದು ಕೀಟದ ಕೋಶಗಳೇನಿದೆ ಅವು ಸೂರ್ಯನ ಶಾಖಕ್ಕೆ ಮತ್ತೆ ಇತರೆ ಪರಭಕ್ಷಕ ಕೀಟಗಳಿಗೆ ಅವು ಎಕ್ಸ್ಪೋಸ್ ಆಗಿ ಕೋಶಗಳನ್ನ ನಾವು ನಾಶ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಮುಸುಕಿನ ಜೋಳವನ್ನ ನಾವು ಏಕಕಾಲಕ್ಕೆ ಬಿತ್ತನೆ ಮಾಡ್ತಕ್ಕಂಥದ್ದು, ಅಂದ್ರೆ ಮೆಕ್ಕೆಜೋಳ ಬೆಳೀತಕ್ಕಂಥ ಪ್ರದೇಶದಲ್ಲಿ ಮೊದಲನೇ ಮೊಳಗೆನೆ ನಾವು ಮುಸುಕಿನ ಜೋಳವನ್ನ ಬಿತ್ತಿ ಆದಷ್ಟು ಎಲ್ಲಾ ರೈತರು ಒಂದೇ ಕಾಲಕ್ಕೆ ಅಂದ್ರೆ ಏಕಕಾಲಕ್ಕೆ ನಾವು ಬಿತ್ತನೆಯನ್ನ ಮಾಡೋದ್ರಿಂದ ಈ ಒಂದು ಕೀಟದ ಸಂಖ್ಯೆ ಮತ್ತು ಅವುಗಳ ಸಂತತಿ ಅಭಿವೃದ್ಧಿ ಆಗೋದನ್ನು ನಾವು ತಡೆಗಟ್ಟಬಹುದು. ಅದೇ ರೀತಿ ಮುಸುಕಿನ ಜೋಳದಲ್ಲಿ ಅಂತರ ಬೆಳೆಯಾಗಿ ದ್ವಿದಳ ಧಾನ್ಯಗಳನ್ನ ಬೆಳೀತಕ್ಕಂಥದ್ದು, ದ್ವಿದಳ ಧಾನ್ಯಗಳು ನಮ್ಮ ಹೆಸರು, ಉದ್ದು, ತೊಗರಿ, ಅಲಸಂದೆಗಳನ್ನ ಮುಸುಕಿನ ಜೋಳದಲ್ಲಿ ದ್ವಿದಳ ಧಾನ್ಯಗಳಾಗಿ ಬೆಳೆಯೋದ್ರಿಂದ ಈ ಒಂದು ದ್ವಿದಳ ಧಾನ್ಯಗಳಲ್ಲಿ ಏನು ಒಂದು ವೊಲಟೈಲ್ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ, ಈ ಒಂದು ಕೆಮಿಕಲ್ ಏನ್ ಮಾಡುತ್ತೆ, ಒಂದು ಸೈನಿಕ ಹುಳುವನ್ನ ರಿಪಲೆಂಟ್ ಆಕ್ಷನ್ ಅಂದ್ರೆ ಅದನ್ನ ಹಿಮ್ಮೆಟ್ಟಿಸುತ್ತೆ, ಮುಖ್ಯ ಬೆಳೆಗೆ ಹಾನಿ ಮಾಡೋದ್ರಿಂದ ತಡೆಗಟ್ಟಿ ಆ ಒಂದು ಹುಳುವನ್ನ ಹಿಮ್ಮೆಟ್ಟಿಸುತ್ತೆ. ಈ ಅಂತರ ಬೆಳೆಯಾಗಿ ದ್ವಿದಳ ಧಾನ್ಯಗಳನ್ನ ಬೆಳೆಯೋದ್ರ ಒಂದೇ ಕ್ರಮದಿಂದ ಶೇಕಡ 20-30% ಅಷ್ಟು ಈ ಒಂದು ಕೀಟಬಾಧೆಯನ್ನ ಕಡಿಮೆ ಮಾಡಬಹುದು ಅಂತ ಒಂದು ಸ್ಟಡಿನಲ್ಲಿ ನಮ್ಗೆ ಹೇಳಲಾಗತ್ತೆ. ಅದೇ ರೀತಿ ಬೇಸಾಯ ಕ್ರಮಗಳಲ್ಲಿ ನಮ್ಗೆ ಹೊಲದ ಸುತ್ತ ಆಕರ್ಷಕ ಬೆಳೆಗಳನ್ನ ಬೆಳೀತಕ್ಕಂಥದ್ದು, ಅಂದ್ರೆ ಮುಸುಕಿನ ಜೋಳ ಏನ್ ಬೆಳೆದಿರ್ತೀವಿ ಆ ಒಂದು ಹೊಲದ ಸುತ್ತದಲ್ಲಿ ಆಕರ್ಷಕ ಬೆಳೆಯಾಗಿ ನಾವು ನೇಪಿಯರ್ ಮೇವಿನ ಹುಲ್ಲು ಅಥವಾ ಹೂವಿನ ಗಿಡ, ನಮ್ಮ ಚೆಂಡು ಈ ತರ ಹೂವಿನ ಗಿಡಗಳನ್ನ ನಾವು 3-4 ಸಾಲು ಬೆಳೆಯೋದ್ರಿಂದ ಈ ಒಂದು ಆಕರ್ಷಕ ಬೆಳೆಗಳು ನೈಸರ್ಗಿಕ ಶತ್ರುಗಳೇನಿದ್ದಾವೆ, ಸೈನಿಕ ಹುಳುವಿನ ನೈಸರ್ಗಿಕ ಶತ್ರುಗಳನ್ನ ಇವು ಆಕರ್ಷಣೆ ಮಾಡ್ತವೆ. ಆಕರ್ಷಣೆ ಮಾಡಿ ತನ್ನ ಮೂಲಕ ಸೈನಿಕ ಹುಳುವನ್ನ ನಿಯಂತ್ರಣ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಇದಿಷ್ಟು ಬೇಸಾಯ ಕ್ರಮಗಳು ಅಥವಾ ಕೃಷಿ ಪದ್ಧತಿಗಳ ಮೂಲಕ ಸೈನಿಕ ಹುಳುವಿನ ನಿಯಂತ್ರಣ. ಮುಂದಿನ ಪದ್ಧತಿಯನ್ನು ನಾವು ನೋಡೋದಾದ್ರೆ ಯಾಂತ್ರಿಕ ವಿಧಾನಗಳು. ಯಾಂತ್ರಿಕ ವಿಧಾನಗಳಲ್ಲಿ ನಾವು ಮೆಕ್ಕೆಜೋಳವನ್ನ ಬಿತ್ತಿದ ನಂತರ ಕಾಲಕಾಲಕ್ಕೆ ನಾವು ಹೊಲಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ. ಪರಿಶೀಲನೆಯನ್ನು ಮಾಡಿದಾಗ ಅಲ್ಲಿ ಗುಂಪು ಗುಂಪಾಗಿರ್ತಕ್ಕಂಥ ಮೊಟ್ಟೆ ಅಥವಾ ಆ ಪ್ರಾರಂಭಿಕ ಹಂತದ ಮರಿಗಳನ್ನ ನಾವು ಕೈಯಿಂದನೇ ಆಯ್ದು ನಾಶ ಮಾಡ್ತಕ್ಕಂಥದ್ದು. ಅದೇ ರೀತಿ ಲೇಟರ್ ಸ್ಟೇಜಸ್ ಅಲ್ಲಿ ನಮ್ಗೆ ಇನ್ಫೆಸ್ಟೇಷನ್ ಕಂಡದಂತ ಕಡೆಗಳಲ್ಲಿ ಅಂದ್ರೆ ಹೂವಿನ ಹಂತದಲ್ಲಿ ಕೈಯಿಂದನೇ ನಾವು ಬಲಿತ ಹುಳುಗಳನ್ನ ಆಯ್ದು ನಾಶ ಮಾಡಬಹುದು. ಮತ್ತೊಂದು ಪ್ರಮುಖವಾದಂತ ಯಾಂತ್ರಿಕ ವಿಧಾನ ಏನಂದ್ರೆ ಮೋಹಕ ಬಳೆಗಳನ್ನ ಬಳಸ್ತಕ್ಕಂಥದ್ದು, ಅಂದ್ರೆ ಫೆರಮೋನ್ ಟ್ರಾಪ್ಸ್ ಅಂತ ಏನಂತೀವಿ. ಈ ಒಂದು ಮೋಹಕ ಬಲೆಗಳನ್ನ ನಾವು 5-8 ಪ್ರತಿ ಎಕರೆಗೆ ಅಳವಡಿಸಬೇಕು. ಇದನ್ನ ನಾವು ಬೆಳೆದು ಹೈಟ್ ಎಷ್ಟಿರ್ತದೆ ಅಷ್ಟು ಎತ್ತರಕ್ಕೆ ಇದನ್ನ ನಾವು ಫಿಕ್ಸ್ ಮಾಡಬೇಕಾಗುತ್ತೆ. ಈ ಮೋಹಕ ಬಳೆಗಳನ್ನ ಬಳಸೋದ್ರಿಂದ ಅದರಲ್ಲಿ ಏನು ಲ್ಯೂರ್ ಅಂತ ಬಳಸಿರ್ತಾರೆ ಅದರಲ್ಲಿರ್ತಕ್ಕಂಥ ಕೆಮಿಕಲ್ ಇಂದ ಅದು ಗಂಡು ಪತಂಗಗಳನ್ನ ಆಕರ್ಷಣೆ ಮಾಡಿ ಅದ್ರ ಮೂಲಕ ಗಂಡು ಪತಂಗಗಳನ್ನ ನಾವು ನಾಶ ಮಾಡಬಹುದು. ಮತ್ತೆ ಈ ಒಂದು ಮೋಹಕ ಬಲೆಗಳನ್ನ ಬಳಸಬೇಕಾದ್ರೆ ನಾವು ಆ ಲ್ಯೂರ್ ಅನ್ನ ನಾವು 20-25 ದಿನಗಳಿಗೆ ಚೇಂಜ್ ಮಾಡೋದ್ರಿಂದ ಇದನ್ನ ನಾವು ಬಹಳ ಪರಿಣಾಮಕಾರಿಯಾಗಿ ಈ ವಿಧಾನದಿಂದ ಹುಳುವನ್ನ ಹತೋಟಿ ಮಾಡಬಹುದು. ಹಾಗೇನೆ ಮತ್ತೊಂದು ಯಾಂತ್ರಿಕ ಕ್ರಮಗಳಲ್ಲಿ ಬಹಳ ಸಿಕ್ಕಿ ತಿನ್ನೋದ್ರಿಂದ ನೈಸರ್ಗಿಕವಾಗಿ ಸಹಿತ ಈ ಒಂದು ಹುಳುವನ್ನ ಹತೋಟಿ ಆಗುತ್ತೆ. ಅದೇ ರೀತಿ ಮುಂದಿನ ವಿಧಾನಗಳನ್ನ ನಾವು ನೋಡೋದಾದ್ರೆ ಜೈವಿಕ ವಿಧಾನಗಳು. ಜೈವಿಕ ವಿಧಾನಗಳಲ್ಲಿ ಮೊದಲನೇದೇನಪ್ಪಾ ಅಂದ್ರೆ ಎಗ್ ಪ್ಯಾರಾಸೈಟ್ ನ ರಿಲೀಸ್ ಮಾಡ್ತಕ್ಕಂಥದ್ದು, ಅಂದ್ರೆ ಮೊಟ್ಟೆ ತಿನ್ನುವ ಪರಾವಲಂಬಿ ಕಣಜ ಇದೆ, ಈ ಒಂದು ಸೈನಿಕ ಹುಳುವಿಗೆ ಬಹಳ ಪರಿಣಾಮಕಾರಿಯಾದಂತ ಎಗ್ ಪ್ಯಾರಾಸೈಟ್ ಯಾವ್ದಪ್ಪ ಅಂದ್ರೆ ಟ್ರೈಕೋಗ್ರಾಮ ಪ್ರೆಟಿಯೋಸಮ್ ಅನ್ನೋ ಕಣಜ. ಈ ಒಂದು ಕಣಜವನ್ನು ನಾವು ಬೆಳೆ 15-30 ದಿನಗಳಿದ್ದಾಗ ಎಕರೆಗೆ ಒಂದು 50,000 15 ದಿನಗಳ ಅಂತರದಲ್ಲಿ 2 ಬಾರಿ ರಿಲೀಸ್ ಮಾಡೋದ್ರಿಂದ ಮೊಟ್ಟೆ ಹಂತದಲ್ಲಿ ಸೈನಿಕ ಹುಳುವನ್ನು ನಿಯಂತ್ರಣ ಮಾಡ್ಬೋದು. ಇದು ಹೇಗೆ ಕಂಟ್ರೋಲ್ ಮಾಡುತ್ತಪ್ಪ ಅಂದರೆ, ಈ ಟ್ರೈಕೋಗ್ರಾಮ ಕಣಜ ಏನಿದೆ ಅದು ಸೈನಿಕ ಹುಳುವಿನ ಮೊಟ್ಟೆಗಳ ಮೇಲೆ ಇದು ತನ್ನ ಮೊಟ್ಟೆಗಳನ್ನು ಇಡುತ್ತೆ. ಟ್ರೈಕೋಗ್ರಾಮದ ಮರಿ ಹುಳುಗಳು ಸೈನಿಕ ಹುಳುವಿನ ಮೊಟ್ಟೆಯನ್ನು ತಿಂದು ಚಿಟ್ಟೆಗಳಾಗಿ ಹೊರಗಡೆ ಬರೋದ್ರಿಂದ ಮೊಟ್ಟೆ ಹಂತದಲ್ಲೇನೆ ಈ ಸೈನಿಕ ಹುಳುವನ್ನು ನಾವು ನಿಯಂತ್ರಣ ಮಾಡ್ತಕ್ಕಂಥದ್ದು. ಹಾಗೆ ಮುಂದಿನ ಕ್ರಮವನ್ನು ನೋಡೋದಾದ್ರೆ ಜೈವಿಕ ಶಿಲೀಂದ್ರ ನಾಶಕಗಳನ್ನು ಬಳಕೆ ಮಾಡ್ತಕ್ಕಂಥದ್ದು. ಜೈವಿಕ ಶಿಲೀಂದ್ರ ನಾಶಕಗಳು ಈ ಒಂದು ಹುಳುವಿಗೆ ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ, ಇದು ಮೆಟಾರಿಸಿಯಂ ಅನಿಸೋಪ್ಲಿಗೆ ಅಥವಾ ನ್ಯೂಮೋರಿಯರಿಲೆ ಅಥವಾ ಬೆವೀರಿಯಾ ಬ್ಯಾಸಿಯಾನ, ಈಗ ಇದರಲ್ಲಿ ಯಾವುದಾದ್ರೂ ಒಂದು ಜೈವಿಕ ಶಿಲೀಂದ್ರ ನಾಶಕವನ್ನು ನಾವು 2-3 ಗ್ರಾಮು ಪ್ರತಿ ಲೀಟರ್ಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇದನ್ನು ನಾವು ಬಿತ್ತನೆಯಾದಂಥ 15-20 ದಿನಗಳಲ್ಲಿ ಸಿಂಪರಣೆ ಮಾಡಬೇಕಾಗುತ್ತೆ. ಮೋಡ್ ಆಫ್ ಆಕ್ಷನ್ ಏನಪ್ಪ ಅಂತಂದರೆ, ಈ ಒಂದು ಶಿಲೀಂಧ್ರಗಳೇನಿದ್ದಾವೆ ಆ ಒಂದು ಹುಳುವಿನ ಚರ್ಮದ ಮೇಲೆ ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಆಗಿ ಸೈನಿಕ ಹುಳುವಿಗೆನೆ ರೋಗವನ್ನು ಬರೆಸಿ ಅದನ್ನು ಸಾಯಿಸುತ್ತೆ ಆ ಹುಳುವನ್ನು. ಅದೇ ರೀತಿ ಜೈವಿಕ ದುಂಡಾಣುಗಳನ್ನು ಸಹಿತ ಬಳಸ್ತಕ್ಕಂಥದ್ದು, ಅಂದರೆ ಬೆಸಿಲಸ್ ಥುರಂಜೆನಿಸಿಸ್ ಅನ್ನೋ ಬ್ಯಾಕ್ಟೀರಿಯಾವನ್ನು ಸಹಿತ ನಾವು 2 ಗ್ರಾಮು ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡಬೇಕು. ಅದೇ ರೀತಿ ನಂಜಾಣು ಇದೆ, SFNPV ಅಂತ, ಅಂದರೆ ಸ್ಪೋಡಾಪ್ಟರಾ ಫ್ರುಸಿಫ್ರಡಾ ನ್ಯೂಕ್ಲಿಯೋ ಪಾಲಿಹೈಡ್ರೋಸಿಸ್ ವೈರಸ್ ಅಂತ, ಈ ಒಂದು ವೈರಾಣುವನ್ನು ಸಹಿತ ನಾವು 3 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಈ ಒಂದು ಎಲೆಗಳ ಮೇಲೆ ಸಿಂಪರಣೆ ಮಾಡಬೇಕು. ಆ ಒಂದು ಎಲೆಗಳನ್ನು ತಿನ್ನೋದ್ರಿಂದ ಈ ಒಂದು ಹುಳುವಿಗೆ ರೋಗ ಉಂಟಾಗಿ ಅದು ಸಾಯ್ತಕ್ಕಂಥದ್ದು. ಅದೇ ರೀತಿ ನೈಸರ್ಗಿಕ ಶತ್ರುಗಳು ಸಹಿತ ಈ ಒಂದು ಕೀಟಗೆ ಇದ್ದಾವೆ. ಅದೇ ಅದೊಂದೇ ಒಂದು ಲೇಡಿ ಬರ್ಡ್ ಬೀಟಲ್ಲು, ಸಾಯಿಲ್ ಸರ್ಫೇಸ್ ಬೀಟಲ್ಲು, ಇರುವೆಗಳು, ಕಣಜ, ಇಯರ್ವಿಗ್ಗು, ಇವೆಲ್ಲವೂ ಸಹಿತ ನೈಸರ್ಗಿಕವಾಗಿ ಈ ಒಂದು ಹುಳುವನ್ನು ಕಂಟ್ರೋಲ್ ಮಾಡುತ್ತೆ. ಅಂದರೆ ಮೊಟ್ಟೆ ಮತ್ತು ಮರಿ ಹುಳುಗಳನ್ನು ತಿಂದು ನೈಸರ್ಗಿಕವಾಗಿ ಹತೋಟಿ ಮಾಡುತ್ತದೆ. ಈಗ ಒಂದು ಸ್ಟಡಿ ಪ್ರಕಾರ ಇಯರ್ವಿಗ್ಗು ನಮ್ಮದು ದುಂಬಿಗಳು ಏನಿದ್ದಾವೆ ಇವು ಒಂದು ದಿನಕ್ಕೆ ಕನಿಷ್ಠ ಅಂದರೆ 40 ಈ ಸೈನಿಕ ಹುಳುವಿನ ಮರಿ ಹುಳುಗಳನ್ನು ತಿಂದು ಈ ಒಂದು ಹುಳುವನ್ನು ಹತೋಟಿ ಮಾಡ್ತಕ್ಕಂಥ ವರದಿಗಳು ಇದೆ. ಇನ್ನು ಕೊನೆಯದಾಗಿ ಉಳಿದಿರೋದು ರಾಸಾಯನಿಕ ವಿಧಾನ, ಕೊನೆಯ ಅಸ್ತ್ರ ಅಲ್ವಾ, ಹೇಳಿ ಅದನ್ನು ಹೇಗೆ ಮಾಡಬೇಕು? ಹೌದು, ಈ ಒಂದು ರಾಸಾಯನಿಕ ವಿಧಾನಗಳಿಗೆ ಮುಂದೆ ಇನ್ನೊಂದು ಜೈವಿಕ ನಿಯಂತ್ರಣ ಕ್ರಮ ಇದೆ, ಅದು ಬೇವಿನ ಔಷಧಿಯನ್ನು ಸಿಂಪರಣೆ ಮಾಡ್ತಕ್ಕಂಥದ್ದು. ನಮಗೆ 5% ಕೀಟಬಾಧೆ ಇದ್ರೆ ಅವಾಗ ನಾವು 5% ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಮೂಲದ ಕೀಟನಾಶಕಗಳಾದಂಥ ಅಜಾರ್ಡಿರೆಕ್ಟಿನ್ ಅಂತ ನಮಗೆ ಮಾರುಕಟ್ಟೆಯಲ್ಲಿ ದೊರೆಯುತ್ತದೆ. ಅದು 1500 PPM 5 ml ಪ್ರತಿ ಲೀಟರ್ ನೀರಿಗೆ ಸಿಂಪರಣೆ ಮಾಡಿ ಬಳಸಬೇಕು. ಇದರಿಂದ ಏನಾಗುತ್ತೆ, ಅದು ರಿಪಲೆಂಟ್ ಆಕ್ಷನ್ ಆಗುತ್ತೆ, ಅಂದರೆ ಅದು ಕಹಿ ಬರೋದ್ರಿಂದ ಹುಳುಗಳನ್ನೇ ಬೆಳೆಯನ್ನು ತಿಂದನೆ ಹಿಮ್ಮೆಟ್ಟೋ ಥರ ಮಾಡುತ್ತೆ ಒಂದು ಬೇವಿನ ಮೂಲದ ಕೀಟನಾಶಕ. ನೆಕ್ಸ್ಟ್ ಕೊನೆಯದಾಗಿ ನಮಗೆ ರಾಸಾಯನಿಕ ವಿಧಾನ. ರಾಸಾಯನಿಕ ವಿಧಾನಗಳಲ್ಲಿ ನಾವು ನೋಡಿದರೆ ಮೊದಲನೇದು ಬೀಜೋಪಚಾರವನ್ನು ಮಾಡ್ತಕ್ಕಂಥದ್ದು. ಬೀಜೋಪಚಾರಕ್ಕೆ ನಮಗೆ ಒಂದು ಯಾವುದು ಒಂದು ರಾಸಾಯನಿಕ ಅಂತಂದರೆ ಈ ಒಂದು ಕಾಂಬಿ ಪ್ರಾಡಕ್ಟ್ ಇದೆ, ಅದು 19.8% ಸಯಾನ್ಯಾಂಟ್ರಿನ್ ಇಲಿಪೋಲು ಪ್ಲಸ್ 19.8% ಥಯೋಮೆಥಾಕ್ಸಾಮ್ ಅಂತ. ಇದು ನಮಗೆ ಮಾರುಕಟ್ಟೆಯಲ್ಲಿ 4-TENZA-DIO ಅನ್ನೋ ಟ್ರೇಡ್ ನೇಮ್ನಲ್ಲಿ ದೊರೀತಿದೆ. ಈ ಒಂದು ರಾಸಾಯನಿಕವನ್ನು ನಾವು 6 ml ಪ್ರತಿ KG ಬೀಜಕ್ಕೆ ಮಿಶ್ರಣ ಮಾಡಿ ಬಿತ್ತನೆಯನ್ನು ಮಾಡೋದ್ರಿಂದ ಪ್ರಾರಂಭಿಕ ಹಂತದಲ್ಲಿ ಈ ಒಂದು ಹುಳುವನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಅಂದರೆ ಅದು ಬೀಜ ಮೊಳಕೆ ಹಂತದಿಂದ ಸೀಡ್ಲಿಂಗ್ ಸ್ಟೇಜ್ವರೆಗೆ ಪ್ರಾರಂಭಿಕ ಹಂತದಲ್ಲಿ ಈ ಹುಳುವಿನ ಹತೋಟಿ ಮಾಡಲಿಕ್ಕೆ ಬೀಜೋಪಚಾರದಿಂದ ಸಹಾಯ ಆಗುತ್ತೆ. ಇನ್ನು ಕೆಮಿಕಲ್ ಸ್ಪ್ರೇಯನ್ನು ನೋಡೋದಾದರೆ ನಮಗೆ ಮೆಕ್ಕೆಜೋಳ ಬೆಳೀತಕ್ಕಂಥ ಹೊಲದಲ್ಲಿ 10%+ ಕೀಟಬಾಧೆ ಇದ್ದರೆ ಆವಾಗ ನಾವು ರಾಸಾಯನಿಕಗಳನ್ನು ಸ್ಪ್ರೇ ಮಾಡಬೇಕಾಗುತ್ತೆ. ಇದಕ್ಕೆ ತುಂಬ ಪರಿಣಾಮಕಾರಿಯಾದಂಥ ರಾಸಾಯನಿಕಗಳು ಯಾವುದಪ್ಪ ಅಂತಂದರೆ, ಈಗ ಮರಿ ಹುಳುವಿನ ಹಂತದಲ್ಲಿ ನಾವು 10%+ ಕೀಟಬಾಧೆ ಇದ್ರೆ ನಮಗೆ ಪ್ರೊಫೆನ್ಫಾಸ್ ಅಂತ ಇದೆ, ಇದು 50 EC 2 ml ಪ್ರತಿ ಲೀಟರ್ ನೀರಿಗೆ ಇದನ್ನು ಸಿಂಪರಣೆ ಮಾಡ್ಬೋದು. ಮತ್ತು 3, 4, ಮತ್ತು 6 ಹಂತದ ಹುಳುಗಳಿದ್ರೆ ಅದಕ್ಕೆ ಒಂದು ಪರಿಣಾಮಕಾರಿಯಾದಂಥ ರಾಸಾಯನಿಕಗಳು ಯಾವುದಂದ್ರೆ ಎಮಾಮೆಕ್ಟಿನ್ ಬೆಂಜೋಯೇಟ್ ಅಂತ, ಇದು 0.4 g ಪ್ರತಿ ಲೀಟರ್ ನೀರಿಗೆ ಸಿಂಪರಣೆ ಮಾಡಬೇಕು. ಅಥವಾ ನಮಗೆ 11.7% ಸ್ಪಿನಟೋರಮ್ ಅಂತ SC ಅಂತ ಇದೆ, ಅದು 0.5 ml ಪ್ರತಿ ಲೀಟರ್ ನೀರಿಗೆ. ಅಥವಾ 18.5% ಕ್ಲೋರಾಂಟ್ರಿ ನಿಲಿಪ್ರೋಲ್ ಅಂತ ಇದೆ, ಇದನ್ನು ಸಹಿತ 0.4 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಅಥವಾ ಇನ್ನೊಂದು ಕಾಂಬಿ ಪ್ರಾಡಕ್ಟ್ ಇದೆ, 12.6% ಥಯೋಮೆಥಾಕ್ಸಾಮು ಪ್ಲಸ್ 9.5% ಲ್ಯಾಂಬ್ಡಾ ಸಯಲೋತ್ರೀನ್ ಅಂತ, ಇದನ್ನು ನಾವು 0.5 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಅಂದರೆ ನಾನು ಈಗೇನು ನಿಮಗೆ ರಾಸಾಯನಿಕಗಳನ್ನು ಹೇಳಿದೆ, ಅದರಲ್ಲಿ ಯಾವುದಾದ್ರೂ ಒಂದು ರಾಸಾಯನಿಕವನ್ನು ಒಂದು ಬಾರಿಗೆ ಸಿಂಪರಣೆ ಮಾಡಬೇಕು. ನಾವು ಕೀಟ ಬಾಧೆಯ ಪ್ರಮಾಣವನ್ನು ನೋಡಿಕೊಂಡು ನಾವು ಸಿಂಪರಣೆಯನ್ನ ನಾವು ರಿಪೀಟ್ ಮಾಡಬೇಕಾಗುತ್ತೆ. ನಾವು 2-3 ಬಾರಿ ನಾವು ಸಿಂಪರಣೆ ಮಾಡೋದಾದ್ರೆ, ನಾವು ಮೊದಲನೇ ಬಾರಿ ಏನು ಯಾವ ಕೆಮಿಕಲ್ನ ಯೂಸ್ ಮಾಡಿ ನಾವು ಸಿಂಪರಣೆ ಮಾಡಿರ್ತೀವಿ, 2ನೇ ಬಾರಿಗೆ ಆ ಕೆಮಿಕಲ್ ಅನ್ನು ಚೇಂಜ್ ಮಾಡೋದು ಒಳ್ಳೇದು. ಯಾಕಂದ್ರೆ ಪ್ರತಿ ಬಾರಿಗೆ ನಾವು ಒಂದೇ ರಾಸಾಯನಿಕವನ್ನ ನಾವು ಸಿಂಪರಣೆ ಮಾಡೋದ್ರಿಂದ ಆ ಒಂದು ಕೀಟಕ್ಕೆ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ. ಈ ರೆಸಿಸ್ಟೆನ್ಸ್ ಡೆವಲಪ್ ಆಗೋದನ್ನ ನಾವು ತಡೀಲಿಕ್ಕೆ ಪ್ರತಿ ಬಾರಿಗೆ ರಾಸಾಯನಿಕಗಳನ್ನ ನಾವು ಚೇಂಜ್ ಮಾಡಬೇಕಾಗತ್ತೆ. ಇನ್ನು ಕೊನೆಯದಾಗಿ ನಾವು ಬೆಳೆದಂತ ಹುಳುಗಳನ್ನ ನಾವು ಕಂಟ್ರೋಲ್ ಮಾಡಲಿಕ್ಕೆ, ಅಂದ್ರೆ 4-6 ಹಂತದ ಹುಳುಗಳೇನಿದ್ದಾವೆ ಆ ಹುಳುಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ನಾವು ವಿಷಪ್ರಾಶನ ಅಂದ್ರೆ ಪಾಯ್ಸನ್ ಬೈಟ್ ಅನ್ನ ನಾವು ಹಾಕಬೇಕಾಗತ್ತೆ. ಈ ಒಂದು ವಿಷಪ್ರಾಶನವನ್ನ ನಾವು ಹೇಗೆ ತಯಾರು ಮಾಡ್ಕೋಬೇಕಪ್ಪ ಅಂತಂದ್ರೆ, ನಾವು 10 ಕೆಜಿ ಗೋಧಿ ಹಿಟ್ಟು ಅಥವಾ ಅಕ್ಕಿ ತೌಡಿಗೆ ನಾವು 1 ಕೆಜಿ ಬೆಲ್ಲವನ್ನ ಮಿಶ್ರಣ ಮಾಡಬೇಕು. ಮೊದಲು ನಾವು ಬೆಲ್ಲವನ್ನ ನೀರಿನಲ್ಲಿ ಕರಗಿಸ್ಕೋಬೇಕು, ಅದಕ್ಕೆ ಆಗೋಷ್ಟು ನೀರನ್ನ ಸಾಕಷ್ಟು ಪ್ರಮಾಣದ ನೀರನ್ನ ಹಾಕಿ ಕರಗಿಸ್ಕೋಬೇಕು. ಮತ್ತು ಆ ಬೆಲ್ಲದ ನೀರನ್ನ ಈ ಗೋಧಿ ಅಥವಾ ಅಕ್ಕಿ ತೌಡು ಜೊತೆ ಮಿಶ್ರಣ ಮಾಡಿ 1 ದಿನ ಹಾಗೇನೆ ಬಿಡಬೇಕಾಗತ್ತೆ. 1 ದಿನ ಬಿಟ್ಟು 3ನೇ ದಿನಕ್ಕೆ ಅದಕ್ಕೆ ಥಯೋಡಿ ಕಾರ್ಬನ್ ರಾಸಾಯನಿಕವನ್ನ ಅಂದ್ರೆ 10 ಕೆಜಿ ಗೋಧಿ ಅಥವಾ ಅಕ್ಕಿ ಹಿಟ್ಟಿಗೆ 100 ಗ್ರಾಮ್ ಅಷ್ಟು ಥಯೋಡಿ ಕಾರ್ಬನ್ ನಾವು ಮಿಶ್ರಣ ಮಾಡಬೇಕು. ಈ ಒಂದು ಮಿಶ್ರಣವನ್ನ ಮಾಡಿ ನಾವು ವಿಷಪ್ರಾಶನವನ್ನ ರೆಡಿ ಮಾಡ್ಕೋಬೇಕು. ಈ ಒಂದು ವಿಷಪ್ರಾಶನವನ್ನ ನಾವು ಮುಸುಕಿನ ಜೋಳ ಬೆಳೆಯ ಸುರುಳಿನಲ್ಲಿ ಹಾಕೋದ್ರಿಂದ ಬೆಳೆದ ಹುಳುಗಳು ಅಂದ್ರೆ 4-6 ಹಂತದ ಹುಳುಗಳನ್ನ ನಾವು ಪರಿಣಾಮಕಾರಿಯಾಗಿ ಕಂಟ್ರೋಲ್ ಮಾಡಬಹುದು. ಇನ್ನು ಈ ರಾಸಾಯನಿಕ ವಿಧಾನಗಳಿಗೆ ಬಂದಾಗ, ಈ ವಿಷಕಾರಿ ವಸ್ತುಗಳನ್ನ ನಾವು ಕೀಟನಾಶಕವಾಗಿ ಬಳಕೆ ಮಾಡ್ತೀವಿ. ಈ ಒಂದು ಬೆಳೆದಂತಹ ಮುಸುಕಿನ ಜೋಳನೇ ಆಗಲಿ ಬೇರೆ ಬೆಳೆನೇ ಆಗಲಿ, ಅದನ್ನ ರಾಸುಗಳಿಗೆ ನಾವು ಮೇವಾಗೋ ನೀಡುವಂತಹ ಸಾಧ್ಯತೆಗಳು ಇರುತ್ತೆ. ಹೇಳಿ, ಈ ಸಂದರ್ಭದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ? ಹೌದು, ಈ ಒಂದು ವಿಷಪ್ರಾಶನ ಆಗಿರ್ಬೋದು ಅಥವಾ ರಾಸಾಯನಿಕಗಳಾಗಿರ್ಬೋದು, ಇವನ್ನ ಸಿಂಪರಣೆ ಮಾಡಬೇಕಾದ್ರೆ ಕೆಲವು ಮುಂಜಾಗ್ರತಾ ಕ್ರಮಗಳನ್ನ ನಾವು ತೆಗೆದುಕೋಬೇಕು. ಅದೇನಪ್ಪ ಅಂದ್ರೆ, ಕೀಟನಾಶಕ ಅಥವಾ ವಿಷಪ್ರಾಶನವನ್ನು ಸಾಯಂಕಾಲದ ಸಮಯದಲ್ಲಿ ನೀಡಬೇಕಾಗತ್ತೆ. ಸಾಯಂಕಾಲದ ಸಮಯದಲ್ಲಿ ಒಂದು ಈ ಒಂದು ಕೀಟ ಅದು ಸಕ್ರಿಯವಾಗಿ ಬೆಳೆಗಳಿಗೆ ಹಾನಿ ಮಾಡ್ತಕ್ಕಂಥದ್ದು ರಾತ್ರಿ ಸಮಯದಲ್ಲಿ, ಅದಕ್ಕೆ ನಾವು ಸಾಯಂಕಾಲದ ಸಮಯದಲ್ಲಿ ಈ ಒಂದು ಸ್ಪ್ರೇಯನ್ನು ಕೊಡೋದ್ರಿಂದ ನಮಗೆ ಆ ಕೀಟ ಬಹಳ ಪರಿಣಾಮಕಾರಿ ಕಂಟ್ರೋಲ್ ಆಗುತ್ತೆ. ಮತ್ತೆ ಬೆಳಗಿನ ಸಮಯದಲ್ಲಿ ಅದು ಸೂರ್ಯನ ಶಾಖಕ್ಕೆ ಅದರದ್ದು ಕ್ವಾಲಿಟಿ ಕಡಿಮೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸಾಯಂಕಾಲದ ಸಮಯದಲ್ಲಿ ಇಲ್ಲಾಂದ್ರೆ ಮುಂಜಾನೆಯಲ್ಲೂ ಸಹಿತ ನಾವು ಕೀಟನಾಶಕ ಅಥವಾ ವಿಷಪ್ರಾಶನವನ್ನು ನಾವು ಹಾಕಬೇಕಾಗತ್ತೆ. ಅದೇ ರೀತಿ ಇನ್ನ ಸಿಂಪರಣೆಯನ್ನು ನಾವು ಮಾಡಬೇಕಾದ್ರೆ ಯಾವಾಗಲೂ ಎಲೆಗಳ ಸುರುಳಿನಲ್ಲೇ ನಾವು ಸಿಂಪರಣೆ ಮಾಡಬೇಕು. ಯಾಕೆಂದ್ರೆ ಹುಳುಗಳು ಇರೋದೇ ಎಲೆಗಳ ಸುರುಳಿಲಿ, ಎಲೆಗಳ ಸುರುಳಿನಲ್ಲೇ ಹಾಕೋದ್ರಿಂದ ಬಹಳ ಎಫೆಕ್ಟಿವ್ ಆಗಿ ಇದನ್ನ ಕಂಟ್ರೋಲ್ ಮಾಡಬಹುದು. ಹಾಗೆ ರೈತ ಬಾಂಧವರು ಏನಿದ್ದಾರೆ, ಇವರು ರಾಸಾಯನಿಕವನ್ನ ಸ್ಪ್ರೇ ಮಾಡಬೇಕಾದ್ರೆ ಅವರು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕು. ಕನ್ನಡಕಗಳನ್ನ ಹಾಕ್ತಕ್ಕಂಥದ್ದು ಮತ್ತೆ ಇಡೀ ದೇಹವನ್ನ ಅವರು ಫುಲ್ ಕವರ್ ಮಾಡ್ಕೊಂಡಿರ್ಬೇಕು. ಅಂದ್ರೆ ಆರೋಗ್ಯದ ಮೇಲೆ ಯಾವುದೇ ರೀತಿಯ ದುಷ್ಪರಿಣಾಮಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸಾಕಷ್ಟು ಮುಂಜಾಗ್ರತೆಯಿಂದ ಅವರು ಸಿಂಪರಣೆಯನ್ನ ಮಾಡಬೇಕಾಗತ್ತೆ. ನೀವು ಹೇಳ್ದಾಗೆ ಈ ಒಂದು ವಿಷಪ್ರಾಶನ ಅಥವಾ ರಾಸಾಯನಿಕವನ್ನ ಸಿಂಪರಣೆ ಮಾಡಿದ ನಂತರ ರೈತರು ಏನ್ ಮಾಡ್ಬೇಕು, ಜಾನುವಾರುಗಳನ್ನ ಆ ಒಂದು ಹೊಲಕ್ಕೆ ಮೇಯೋದಕ್ಕೆ ಬಿಡಬಾರ್ದು. ಯಾಕೆಂದ್ರೆ ನಾವು ಬಹಳಷ್ಟು ನಮ್ಮ ಸುದ್ದಿ ಮಾಧ್ಯಮಗಳಲ್ಲಿ ಆಗ್ಲೇ ನೋಡಿದೀವಿ, ಈ ರೀತಿ ರಾಸಾಯನಿಕವನ್ನ ಸಿಂಪರಣೆ ಮಾಡಿದಂತ ಮೇವನ್ನ ಹಾಕಿ ಎಷ್ಟೊಂದು ಜಾನುವಾರುಗಳು ಸತ್ತೋಗಿರ್ತಕ್ಕಂಥದ್ದು. ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಈಗ ನಾವು ಗ್ರೀನ್ ಮಾಲಿಕ್ಯೂಲ್ಸ್ ಅಂದ್ರೆ ಹಸಿರು ಬಣ್ಣದ ಲೇಬಲ್ ಇರ್ತಕ್ಕಂಥ ಕೆಮಿಕಲ್ನ ನಾವು ಸ್ಪ್ರೇ ಮಾಡಿದ್ರೆ, ಸ್ಪ್ರೇ ಮಾಡಿದ ನಂತರ 5 ದಿನಗಳನ್ನ ಬಿಟ್ಟು ನಂತರ ಈ ಒಂದು ಮೇವನ್ನ ಜಾನುವಾರುಗಳಿಗೆ ಹಾಕ್ಬೇಕು. ಇನ್ನು ಕೆಂಪು ಬಣ್ಣದ ಲೇಬಲ್ ಇರ್ತಕ್ಕಂಥ ಕೆಮಿಕಲ್ನ ನಾವು ಸ್ಪ್ರೇ ಮಾಡಿದ್ರೆ ಕನಿಷ್ಠ 2 ವಾರಗಳನ್ನ ಬಿಟ್ಟು ತದನಂತರದಲ್ಲಿ ನಾವು ಜಾನುವಾರುಗಳಿಗೆ ಮೇವನ್ನ ಹಾಕಿದ್ರೆ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ. ಅದೇ ರೀತಿ ಇನ್ನು ರೈತರ ಆರೋಗ್ಯದ ದೃಷ್ಟಿಯಿಂದ ನಾವು ಏನು ಸಿಂಪರಣೆ ಮಾಡಿರ್ತೀವಿ ಆ ಒಂದು ಹೊಲಕ್ಕೆ ಜೈವಿಕ ವಿಧಾನ ಆಗಿರಲಿ ರಾಸಾಯನಿಕ ವಿಧಾನ ಯಾವ್ದಾದ್ರು ವಿಧಾನದಲ್ಲಿ ನಾವು ಸಿಂಪರಣೆಯನ್ನು ಮಾಡಿದ್ರು ಸಹಿತ 1 ದಿನಗಳು ಬಿಟ್ಟ ನಂತರನೇ ನಾವು ಹೊಲಕ್ಕೆ ಮರುಪ್ರವೇಶವನ್ನು ಮಾಡಬೇಕಾಗತ್ತೆ. ಅಂದರೆ ರೈತರ ಆರೋಗ್ಯದ ಮೇಲೆ ಯಾವುದೇ ರೀತಿಯ ದುಷ್ಪರಿಣಾಮಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ರೈತರು ಅನುಸರಿಸಬೇಕಾಗತ್ತೆ. ಅಂದ್ರೆ ಮುಖ್ಯವಾಗಿ ಪ್ರತಿ ವರ್ಷ ಇದು ಕಾಣಿಸಿಕೊಳ್ಳುವಂತಹ ಒಂದು ಅವಕಾಶ ಇರೋದ್ರಿಂದ ಜಾಗರೂಕರಾಗಿ ಇರಬೇಕು. ನಮ್ಮ ಒಂದು ಪ್ರದೇಶದ ಸುತ್ತ ಇರುವಂತಹ ಬದುಗಳೇ ಆಗ್ಲಿ ಅಥವಾ ಬೇರೆ ಕಳೆ ಸಸ್ಯಗಳೇ ಆಗ್ಲಿ, ಇಲ್ಲಿ ಆಗುವಂತಹ ಒಂದು ಚಟುವಟಿಕೆಗಳನ್ನ ನಾವು ಗಮನಿಸ್ತಿರ್ಬೇಕಾಗುತ್ತೆ. ಇನ್ನು ಈ ಹಾವಳಿ ಪ್ರತಿ ವರ್ಷ ಕಂಡುಬರುವಂತಹ ಪ್ರದೇಶಗಳಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನೀವೇ ಹೇಳಿದ್ರಿ, ಬೀಜೋಪಚಾರದಿಂದ ಶುರುವಾಗತ್ತೆ. ನಾವು ಅದರ ಒಂದು ನಿಯಂತ್ರಣ ಕ್ರಮಗಳು ಅಲ್ಲಿಂದ ಪ್ರಾರಂಭ ಆಗಬೇಕು. ಇದರ ಹಾನಿಯ ಲಕ್ಷಣಗಳನ್ನು ಗುರುತಿಸಿ ಜೀವನ ಚಕ್ರದ ಯಾವ ಭಾಗದಲ್ಲಿ ಹುಳುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇವೆ ಅಂದ್ಕೊಂಡು ತಿಳ್ಕೊಂಡಾದ್ಮೇಲೆ ಬೇಸಾಯ ಕ್ರಮಗಳು ಆಯಿತು, ಯಾಂತ್ರಿಕ ವಿಧಾನಗಳು, ಜೈವಿಕ ವಿಧಾನಗಳಿಂದ ಇದರ ಹತೋಟಿಯನ್ನು ಮಾಡಿಕೊಳ್ಬಹುದು. ಶಿಲ್ಪ ಅವರೇ, ನಾವು ನೋಡಿದ ಹಾಗೆ ಮುಸುಕಿನ ಜೋಳ ಅಲ್ಲದೆ ಬೇರೆ ಬೆಳೆಗಳನ್ನು ಇದು ಬಾಧಿಸುವಂತಹ ಸಂಭವ ಇರೋದ್ರಿಂದ ವರ್ಷ ಇಡೀ ಇದ್ರ ಬಗ್ಗೆ ಜಾಗರೂಕರಾಗಿ ಇರಬೇಕಾಗಿದ್ದು ಇವತ್ತಿನ ಅವಶ್ಯಕತೆ ಅಂತಲೇ ನಾವು ಹೇಳ್ಬೋದು.

ಚಂದವ. ಚಕ್ಕಿ ನುಂಗಕ್ಕೆ ನಾರಿ ಮನಸ್ಸಿಟ್ಟಳು, ಬೆಳ್ಳಿ ನುಂಗಕ್ಕೆ ನಾರಿ ಮನಸ್ಸಿಟ್ಟಳು, ನಾರಿ ಬೆಳ್ಳಿ ನುಂಗಕ್ಕೆ ನಾರಿ ಮನಸ್ಸಿಟ್ಟಳು. ಎಲ್ಲ ಜಗಪ್ಪ ನಿನ್ನರ ಮಾಡೆ, ಎಲ್ಲ ಜಗಪ್ಪ ನಿನ್ನ ಕಳನಾರೆ, ಎಲ್ಲ ಜಗಪ್ಪ ನಿನ್ನ ಕರನಾರೆ, ಜೋಗಿ ಎಲ್ಲ ಜಗಪ್ಪ ನಿನ್ನ ಕಳನಾರೆ. ಅಲ್ಲಲ್ಲಿ ದಾನವೋ ಅಲ್ಲಲ್ಲಿ ಧರ್ಮವೋ ತಂದಿಡಲಾರಿ ನೀನೇ ತಿತ್ತವ್ವ, ನಾರಿ ತಂದಿಡಲಾರಿ ನೀನೇ ತಿತ್ತವ್ವ, ತಂದಿಡಲಾರಿ ನೀನೇ ತಿತ್ತವ್ವ, ನಾರಿ ತಂದಿಡಲಾರಿ ನೀನೇ ತಿತ್ತವ್ವ. ಬಂದರೆ ಅತ್ತೆ ಮಾವಂದಿರು ಬೈಯಲಿಕ್ಕೆ ಆನೆ ಸಾಲು ನಾನು ಕದ್ದೆ ನೇರಾರಿ, ಕುದುರೆ ಸಾಲು ನಾನು ಕದ್ದೆ ನೇನೆ, ಎರರ ಹೆಣ್ಣಿಗೆ ನಾನು ಬಿದ್ದೆನೇನೆ, ನಾರಿ ಎರರ ಹೆಣ್ಣಿಗೆ ನಾನು ಬಿದ್ದೆನೇನೆ. ಎಲ್ಲೋ ಜಗಪ್ಪ ನಿನ್ನರ ಮಾರೆ, ಎಲ್ಲೋ ಜಗಪ್ಪ ನಿನ್ನ ಕಳ ಮಾರೆ, ಎಲ್ಲೋ ಜಗಪ್ಪ ನಿನ್ನರ ಮಾರೆ, ಜೋಗಿ ಎಲ್ಲೋ ಜಗಪ್ಪ ನಿನ್ನ ಕಳ ಮಾರೆ. ಇದ್ದ ಬದ್ದ ಬಟ್ಟೆನೆಲ್ಲ ಗಂಟು ಮೂಟೆ ಕಟ್ಟಿಕೊಂಡು ಓ ನಾರಿ ಬಟಾಳ ಜೋಗಿಯ ಹಿಂದು ಗೋಟೆ, ಬಟಾಳ ಜೋಗಿಯ ಮುಂದು ಗೋಟೆ, ನಾರಿ ಬಟಾಳ ಜೋಗಿಯ ಹಿಂದು ಗೋಟೆ. ನಾನು ಬಿಟ್ಟ ಮೇಲೆ ನನ್ನನ್ಯಾಕೆ ಬಿಡಲಲ್ಲೆ, ನನ್ನಲ್ಲಿ ನಿನಗೆ ಮನಸಾಕೆ ಬಾಲೆ, ನನ್ನಲ್ಲಿ ನಿನಗೆ ಮನಸಾಕೆ, ನನ್ನಲ್ಲಿ ನಿನಗೆ ಮನಸಾಕೆ ಬಾಲೆ, ನನ್ನಲ್ಲಿ ನಿನಗೆ ಮನಸಾಕೆ. ನಿನ್ನ ಕಣ್ಣಾಗಲಿಂದ ಕಣ್ಣೂರಿ ಕಾಣಜೋಗಿ, ನಿನ್ನ ಕಣ್ಣಾಗಲಿಂದ ಕಣ್ಣೂರಿ ಕಾಣಜೋಗಿ, ನಿನ್ನ ಅಲ್ಲಿದ್ದ ಕಾಣೆ ನಲ್ಲರ ಮಾನೆ, ಅಲ್ಲಿದ್ದ